ಅವ ರಾತ್ರಿ ಎಲ್ಲ ಕುಡ್ದಿಕ್ಕವ. ಶೀತ ನೆಗಡಿ ಐತಲ್ಲ ಇದ ಔಷಧಿಯ ತಕೊಂಡ್ರೆ ಏಳು ದಿವಸ ಗೊಂಡೈತದಂತೆ, ತಕೊಳ್ಳಿಲ್ಲ ಅಂದ್ರೆ ಒಂದು ವಾರಕ್ಕೆ ಹೋಯ್ತದಂತೆ. ಗೊತ್ತಾಯ್ತು ಯಾವ ಔಷಧಿಯಪ್ಪ ಅವನು ಅರ್ಥ ಮಾಡ್ಕೊಂಡ ಅಂದ್ರೆ ತಕೊಂಡ್ರು ಒಂದೇ ತಕೊಂಡಿಲ್ಲ ಅಂದ್ರೆ ಒಂದೇ ಅಂತ. ಅಂದ್ರೆ ಏನು ತಕೊಳ್ದೆ ಸುಮ್ನೆ ಇದ್ಬಿಟ್ರೆ ಹಂಗೆ ಊಟ ಇತ್ತೇನು? ಅಲ್ಲ ಕಣ್ಣಣ್ಣ, ಏಳು ದಿನ ಅಂದ್ರೂ ಒಂದೇ, ಒಂದು ವಾರ ಅಂದ್ರೂ ಒಂದೇ ಅಂತ ಹೇಳ್ತಾ ಇರೋದು ಹೋಗ್ಬಿಟ್ಟು ಅದೇ ಅಲ್ಲಿ ಕಲ್ತ್ಕೊಂಡಿಯಪ್ಪ ಈ ತರ ಒಗ್ಟಾಗಿ ಮಾತಾಡೋದ ನೀನು? ಅವನು ಕೆಮ್ಮಿನ ಬಗ್ಗೆ ಯೋಚನೆ ಮಾಡ್ತಾವನೆ, ನಾನು ಏಳಿನ ಮಾತಿನ ಬಗ್ಗೆ ಯೋಚನೆ ಮಾಡಿಲ್ಲ. ಅಲ್ಲಕಪ್ಪ ಕಷ್ಟ ಅನುಭವಿಸ್ತವ್ರಿಗೆ ಗೊತ್ತಕ್ಕಪ್ಪ ಕಷ್ಟ. ಅದು ಡಾಕ್ಟರ್ ಏನ್ ಮಾಡಿದ್ರಂತೆ, ಒಂದ್ ಸೂಜಿ ಚುಚ್ಚಬಿಟ್ರಂತೆ, ಅದಕ್ಕೆ ಹಂಗ ಆಡ್ತಾವನೆ. ಅದೇ ನೋವು ಜಾಸ್ತಿ ಆಗಿರ್ಬೇಕು, ಬರೀ ಸೂಜಿ ಚುಚ್ಚಿದ್ರವ. ಅಯ್ಯೋ ಚೆನ್ನಾಗಿ ಹೇಳ್ದೆ ಕಣ್ಬಿಡು, ಮತ್ತೆ ಬಿಟ್ಬಿಟ್ಟಿದಾರ ಕಣಿ ಸೂಜಿಯ ಚುಚ್ಚಿಬಿಟ್ಟು. ಓ ಅದ್ರೊಳಗ ಔಷಧಿಯ ಬಿಟ್ಟಾರೆ ಆಯ್ತಾ, ಸೂಜಿ ಅಲ್ಲೇ ಬಿಟ್ಟಿರ್ಬೇಕ ನೋಡು. ಇನ್ನು ಮುಂದೆ ಸ್ವಲ್ಪ ಹೇಳ್ತಾವ್ ನೋಡು ಜೈ ಅಣ್ಣ. ಬಿಡಪ್ಪ ಈ ನಕ್ಸಾಟ್ಕೆ ಎಲ್ಲ ಬಿಟ್ಬಿಟ್ಟು ಅದ್ಯಾನ ಹೇಳು ಬಂದಿ ಸೇವ. ಅಲ್ಲಿ ಹೋಗೋದು ಹೋದೆ, ಅದು ಎಂಥದ ರಾಗ ನಿರ್ವಹಣೆ ಮಾಡೋದು ಅಥವಾ ನಿಯಂತ್ರಣ ಮಾಡೋದು ಒಂದು ದಿನ ಆಚರಣೆ ಮಾಡಿದ್ರಲ್ಲ ಆಸ್ಪತ್ರೆನಲ್ಲಿ. ಅಯ್ಯೋ ಕೇಳು ಜಯಣ್ಣ, ನಾವು ಹೋದಿನವೇ ಡಾಕ್ಟ್ರು ಓಸಿ ಲೇಟಾಗಿ ಬರ್ತಾರೆ, ಇಲ್ಲೇ ಬೆಂಚ್ ಮೇಲೆ ಕುಂತೀರಿ ಅಂತ ಅಂದ್ಬಿಟ್ಟು ಹೇಳಿದ್ರು ನಾನು ಇದ್ಯಾಕೆ ಡಾಕ್ಟ್ರು ಮುಂಚಿತವಾಗೇ ಬಂದ್ಬಿಡ್ತೀರ, ನಮ್ಮಳ್ಳಿದ್ದಕ್ಕೆಲ್ಲ ಡಾಕ್ಟ್ರುಗಳು ನಮ್ಮ ಕೂಗಿದ್ರೆ ಸಾಕು ಬರ್ತಾರಕ್ಕಪ್ಪ ಅಂಥ ಡಾಕ್ಟ್ರುಗಳು ಅವರೇ ಇಲ್ಲ ಅಂತಿಲ್ಲ, ಇದ್ಯಾಕೆ ಇವತ್ತು ಲೇಟಾಗಿ ಮಾಡ್ತಾವ್ರೆ ಅಂತ ಅಂದ್ಕೊಂಡು ನಾನು ಯೋಚನೆ ಮಾಡ್ತಾ ಕುಂತಿದ್ದೆ. ಅಮ್ಮ ಅಲ್ಲಿ ಕಾಂಪೌಂಡ್ರಣ್ಣ ಬಂದ, ಇದೇ ಕಣ್ಣ ಇಷ್ಟೊತ್ತಿಗೆ ಬಂದು ಕುಂತಿದ್ದೀ, ಡಾಕ್ಟ್ರು ಲೇಟಾಗಿ ಬರ್ತಾರೆ ಕಣ, ಏನು ಅಂತ ಕೇಳಿದೆ ನಾನು. ಅದು ಯಾವುದೋ ಭಾಷಣ ಅದೆ ನಮ್ಮ ಡಾಕ್ಟ್ರದು, ಅದು ಮುಗಿಸ್ಕೊಂಬತ್ತಾರೆ ಅಂತಂದ. ಏನಪ್ಪ ಭಾಷಣ? ಅಂಥ ಭಾಷಣ ನಮಗೆ ಗೊತ್ತಿಲ್ಲದಿರೋದು ನಮ್ಮೂರಲ್ಲಿ ಅಂತಂದರೆ, ನಮ್ಮೂರಲ್ಲಲ್ವಂತೆ, ಅದು ಸಿಟಿಯಾಗಂತೆ. ಆಮೇಲಿಂದ ಬಂದರು, ಇದ್ಯಾಕೆ ಡಾಕ್ಟ್ರೇ ಇದು ಈ ಪಾಟಿ ಲೇಟಾಗಿ ಬಂದಿದ್ದೀರಿ ಅಂತ ಕೇಳಿದೆ. ಅಯ್ಯೋ ಬಾ ಚಂದ್ರಣ್ಣ, ಅದೇನೋ ಏಡ್ಸು ಅಂತಾರಲ್ಲಪ್ಪ, ಏಡ್ಸೋ ಅದೇನೋ ದಿನ ಮಾಡಿದಾರಂತೆ, ಅದಕ್ಕೆ ಅದಕ್ಕೆ ಜನರಿಗೆ ನಾವು ಯಾವ್ಯಾವ್ದ್ರಿಂದ ಬರ್ತದೆ ಈ ಕಾಯಿಲೆ ಕಣ್ಣ, ಅದು ಇವತ್ತೇ ಅಲ್ವೇ ಏಡ್ಸ್ ದಿನ ಡಿಸೆಂಬರ್ 1? ಓ ಅಲ್ವವ್ವ, ಒಂದಿನ ಮುಂಚಿತವಾಗಿ ಏನೋ ಮಾಡ್ಬಿಟ್ಟಿರ್ಬೇಕು ಕಣ್ಣ ಬಿಡು. ಹೌದು ಅಲ್ಲಿ ಟೈಮ್ ಇಲ್ಲ ಡಾಕ್ಟರ್ಗೆ ಅಂತ ಮಾಡಿರ್ಬೇಕು. ಅದೇನು ಅವತ್ತೇ ಮಾಡ್ಬೇಕು ಅಂತ ಏನಿಲ್ಲ, ಏನಿಲ್ಲ ಬಿಡು. ಈಗ ನಮ್ಮ ಕನ್ನಡ ರಾಜ್ಯೋತ್ಸವ ನವೆಂಬರ್ 1 ಮಾಡ್ದಮ್ಮ ನಾವು, ಯಾವತ್ತಾರು ಮಾಡ್ಬೋದಾ ತಿಂಗಳಲ್ಲಿ ಅಲ್ವಾ? ಹಂಗೆ ಅಂದ್ರೆ ಯಾಕೆ ಆ ದಿನ ಅಂತ ಮಾಡ್ತಾರೆ ಅಂದ್ರೆ, ಆ ದಿನ ಮಾಡಿದ್ರೆ ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಜನ. ಓಕಪ್ಪ ಇಲ್ವಾ, ಈ ಗಣಪತಿ ಹಬ್ಬ ಮಾರನೇ ದಿನಕ್ಕೆ ಮಾಡಕ್ಕಾದ್ದ? ಹಂಗಲ್ಲ ಕಣ, ನೀನ್ ಹಬ್ಬನು ದಿನಕ್ಕೂ ಒಂದೇ ಮಾಡ್ಬೇಡ, ಅದ ಹಬ್ಬ ಇದು ದಿನ. ದಿನ ನವೆಂಬರ್ 1 ನೀನೇ ಹೇಳಲಿಲ್ವಾ, ನವೆಂಬರ್ ತಿಂಗಳಲ್ಲಿ ಮಾಡ್ಬೋದು ಸಂದಾಗಿ ನಮ್ಗೆ ಅನುಕೂಲ ಆದಾಗ ಕನ್ನಡ ರಾಜ್ಯೋತ್ಸವನ ಅಂತ. ಹಂಗೆಯ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು. ಈಗ ಯಾವಾಗ ಕೊಟ್ರೇನು ಬಿಡಪ್ಪ, ಸರಿ ಹೇಳು. ಈಗ ಜಿನ ಅಂತಂದ್ರೆ ನಮ್ಮೂರ್ ಕಡೆ ಬೇರೆಯೇ ಅಲ್ವಪ್ಪ. ಅಯ್ಯೋ ಎಲ್ಲಿಂದ ಎಲ್ಗೋ ಹೋಯ್ತನ್ ಕಣ್ಣಣ್ಣ. ಈಗ ಡಾಕ್ಟ್ರು ಏಡ್ಸ್ ಬಗ್ಗೆ ಏನ್ ಹೇಳಿದ್ರು ಅದನ್ನ ಹೇಳು. ಅದೇಕಪ್ಪ ಇದು ಸೋಂಕಂತಲ್ಲಪ್ಪ, ಅದು ಒಬ್ಬರಿಂದ ಒಬ್ರಿಗೆ ಬತ್ತದಂತೆ. ಅಂದ್ರ ರಕ್ತ, ರಕ್ತದಿಂದ ರಕ್ತಕ್ಕೆ ಮುಟ್ಟಿದ್ರು ಬರೋದಿಲ್ಲ, ಬರಕಿಲ್ಲ. ಈಗ ಬೋ ನಿಯಂತ್ರಣ ಆಗದೆ ಕಣ್ಣಪ್ಪ, ನಾವು ಈ ಹಿಂದೆ ನೋಡ್ತಿದ್ವಲ್ಲಪ್ಪ ಒಂದು 10-15 ವರ್ಷದಿಂದ ಏನ ಜನ ಬಿದ್ದೋಡರು ಆಯ್ತಾ, ಈಗ ಏನು ಅಂತದ್ ಎಲ್ಲರಿಗೂ ಗೊತ್ತಾಗದೆ. ನಾವು ಹೆಂಗಿರ್ಬೇಕು, ಇದು ಬರದೇ ಇರೋದ್ರೆ ಹೆಂಗೆ ನಾವು ಕಾಪಾಡ್ಕೋಬೇಕು, ಯಾರ್ಯಾರ ಜೊತೆ ಓಡಾಡಬೇಕು, ಯಾರ್ಯಾರ ಜೊತೆ ಸಂಪರ್ಕ ಬೆಳೆಸ್ಬೇಕು, ಇದೆಲ್ಲ ಒಂಥರ ಗೊತ್ತಾಗ್ಬಿಟ್ಟದೆ ಜನಕ್ಕೆ. ಆಮೇಲೆ ಈಗ ಒಳ್ಳೆ ಏನು ಟ್ರೀಟ್ಮೆಂಟು ಬಂದದೆ, ಹಂಗಂತ ಬರೆಸ್ಕೋಬೇಕು ಅಂತಲ್ಲ ನಾನು ಹೇಳೋದು, ಬಂದ್ರೂ ಎದ್ರುಕೊಳ್ಳೋದು ಬೇಡ ಅಂತ. ಎಷ್ಟೋ ಸರಿ ಏನಾಯ್ತದೆ ಬೇರೆ ಬೇರೆ ಕಾರಣಗಳಿಗೆ, ಈಗ ರೋಗ ಬಂದಿರೋ ಯಾವುದೋ ಕಾರಣಕ್ಕೆ ರಕ್ತ ಕೊಡುವಲು ಪರೀಕ್ಷೆ ಮಾಡ್ತಾರೆ ಇಲ್ಲ ಅಂತಲ್ಲ, ಆದರೆ ಯಾವುದೋ ಸಂದರ್ಭದಲ್ಲಿ ತಿಳಿದಲೇ ಅಂಥ ವ್ಯಕ್ತಿಯಿಂದ ರಕ್ತ ತಕೊಂಡು ಬಂದಿರುವಂಥ ಉದಾಹರಣೆ ಇದೆ. ಮತ್ತೆ ಹೆಂಡತಿರಿಗೆ ಗಂಡಂದ್ರಿಂದ ಬಂದಿರೋ ಉದಾಹರಣೆ ಅಂದ್ರೆ, ಒಂದು ಒಳ್ಳೆ ವಿಚಾರ ಏನು ಅಂದ್ರೆ, ತಾಯಿಯಿಂದ ಮಗುಗೆ ಬರದಂಗೆ ತಡೆಯಕ್ಕೆ ಔಷಧಗಳು ಬಂದ ಬಂದದೆ. ಇದು ಬಹಳ ಒಳ್ಳೇದು ಕಂಡ್ಬಿಡು ಜಯಣ್ಣ ಅಲ್ವಪ್ಪ. ಪಾಪ ಜಗತ್ತೆ ನೋಡಿರಕ್ಕಿಲ್ಲ ಕಯ್ಯ ಎಳ ಮಗಿ ಅಲ್ವಾ, ಅದು ಕಾಯಿಲೆ ಜೊತೆಗೆ ಹೊರಗ್ ಬರಂಗ ಆಯ್ತದೆ, ಮತ್ತೆ ಇಡೀ ಇರೋವರೆಗೂ ಅನುಭವಿಸ್ಲೇಬೇಕು ಅಲ್ವಪ್ಪ. ಮೇಲಿಂದ ಈಗ ಹಿಂದೆ ಎಲ್ಲ ಹೇಳ್ತಿರ್ಲಿಲ್ವಾ ಈ ಸೇವಿಂಗ್ಸ್ ಅಪ್ಪು ಆಯ್ತಾ, ಅಲ್ಲಿ ಹೋದ್ರೆ ಅದು ಯಾವುದೋ ಯಾರನ್ನೋ ಕೆರೆದಿರೋ ಬ್ಲೇಡಲ್ಲಿ ಇವ್ರು ಕೆರೆದ್ಬಿಟ್ರೆ ರಕ್ತಾಗಿ ತಂಟ್ಕೊಂಡಿದ್ದೆ ಏನಾದ್ರು ಕ್ಯಾರಿಯ ಗುಳ್ಳೆ ಗಿಳ್ಳೆ ಇದ್ದು ಅದ್ರ ಜೊತೆ ಸೇರ್ಕೊಂಬಿಟ್ರೆ ರಕ್ತದ ಜೊತೆಗೆ ಅವ್ರಿಗೂ ಬಂದ್ಬಿಡೋದು ಅಂತ ಹೇಳ್ತಿರ್ಲಿಲ್ವಾ ಜಯಣ್ಣ. ಆಸ್ಪತ್ರೆಲ್ಲ ಹಂಗೆ ಹೇಳೋರಲ್ಲ ಅವ್ರು ಚುಚ್ಚಿರೋ ಸೂಜಿಲಿ ಸೂಜಿದ್ರೆ ಬರ್ತದೆ ಅಂತ. ಈಗ ಅದೆಲ್ಲ ಉಂಟಾಗದ್ ಬಿಡು. ಈಗ ಹಂಗೆ ಹಿಂದಿನ ಕಾಲದಂಗೆ ಯಾರಣ್ಣ ಸೂಜಿಯ ಕಾಯಿಸ್ಕೊಂಡು ಕುಂತಿರ್ತಾರೆ, ಈಗೆಲ್ಲ ಬಳಸೋದು ಬಿಸಾಕೋದು ಅಂತ ಸಿರಂಜ್ ಬಂದ್ಬಿಟ್ಟು. ಅದೇನೋ ಯೂಸ್ ಅಂಡ್ ಥ್ರೋ ಅಂತಾರಲ್ಲಪ್ಪ, ಪ್ಲಾಸ್ಟಿಕ್ ದು ಪ್ಲಾಸ್ಟಿಕ್ ದು ಸೂಜಿನೂ ಹೆಂಗಿರ್ತದೆ ಗೊತ್ತೇ ಆಗುದಿಲ್ಲ. ಇಂಗ್ಲೇಷನ್ ಕೊಟ್ಟು ಎದೋಗ್ರಿ ಮ್ಯಾಕೆ ಅಂದ್ಮೇಲೆ ಡಾಕ್ಟರ್ ಕೊಟ್ರೆ ಇಂಗ್ಲೇಷನ್ ಅಂತ ಕೇಳ್ಬೇಕು ಇಲ್ವಾ ಕಮಲಕ್ಕ? ಮುಂಚೆ ಎಲ್ಲ ದಬ್ಳ ಇರಂಗಿರೋದು ಕಣ್ಣ, ಓಡಿದ್ರೆ ಎದ್ರಕೊಂಡು ಓಡಾಯ್ತಾ ಇದ್ದ ನಾಯಿ ಕೈಲಿ ಕಡಿಸ್ಕೊಬಿಟ್ರೆ ಅವ್ ಅಕ್ಕಳ ಸುತ್ತ ಇಂಗ್ಲೇಷನ್ ಹಾಕೋರಲ್ಲ ಯಪ್ಪ, ನೋಡ್ಬಿಟ್ಟೆ ಓಡಾಬಿಡವು ಕೈ ಹಿಡ್ಕೊಂಡು ಕಾಲ್ ಹಿಡ್ಕೊಂಡು ಮೆಟ್ಕೊಂಡು ಇಂಗ್ಲೇಷನ್ ಕೊಡ್ಬೇಕಾಗಿದೆ. ಬಲಿ ಕೊಡ್ತಾರಲ್ಲಪ್ಪ ಹಂಗೆ, ಏ ನಾಲ್ಕ್ ಜನ ಹಿಡ್ಕೊಳ್ಳೋರು ಕೈಗ್ ತಗೊಳ್ಳೋದೇ ಕಷ್ಟ, ಹೊಟ್ಟೆ ಒಕ್ಕಳ ಸುತ್ತ ತಗೊಳಕ್ ಆದದೇನಣ್ಣ. ಏನ್ ಬೋ ಇದಾಗ್ಬಿಡದಂತೆ, ಅದು ಕೈಗೆ ಕೊಡೋದಂತೆ. ಅದೇನ ಮೂರೋ ನಾಲ್ಕೋ ಕೊಡ್ತಾರಂತೆ ಜಯಣ್ಣ. ಈಗ ಅದಕ್ಕೆ ನೋಡಪ್ಪ, ಇಂಥ ಕಾಯಿಲೆಗಳಿಂದ ನಾವು ದೂರ ಇರಬೇಕು ಅಲ್ವಾ. ಮತ್ತ ಇನ್ನೊಂದು ಏನ್ ಗೊತ್ತಾ, ಕಾಯಿಲೆ ಬರದಂಗ್ ನೋಡ್ಕೋಬೇಕು. ಇವೆಲ್ಲ ತಡೆಯೋ ಅಂತ ಕಾಯಿಲೆಗಳು ಇಲ್ವಾ, ನಮ್ ಕೈನಾಗಿರ್ತದೆ ಅಲ್ವಪ್ಪ. ಈ ನಾನು ಈ ರೇಡಿಯೋನ ಕೇಳ್ತಿದ್ದಿ ಕಣ್ ಜಯಣ್ಣ, ರಾತ್ರಿ ಹೊತ್ತು ಬರೋದು 8 ಗಂಟೆಗೆ ಏನ ಒಂದ್ ಪ್ರೋಗ್ರಾಮಕ್ಕಪ್ಪ, ಅದೇನು ಅಂತಂದ್ರೆ ಇದು ಜೀವನ ಜೋಪಾನ ಅಂತ ಬರೋದು. ನಾನು ಹೇಳ್ತಾ ಇರೋದು ಒಂದು 15 ವರ್ಷದ ಹಿಂದುಲ್ದು ಕಣ್ ಜಯಣ್ಣ ಆಯ್ತಾ. ಅಲ್ಲಿ ದೊಡ್ಡ ದೊಡ್ಡ ಡಾಕ್ಟ್ರುಗಳು ಬಂದು ಮಾತಾಡೋರು. ಅದೇನಪ್ಪ ಅದೇನೋ ಸಂಘ ಸಂಸ್ಥೆ ನಡೆಸ್ತಾರಲ್ಲ ಅದೇನಂದರು, ಅದೇನು ಇಂಗ್ಲೀಷ್ನಾಗೆ ಅದೇನೋ ಇದು ಕಪ್ಪ, ಅವ್ರುಗಳು ಬರೋರು ಮಾತಾಡೋರು. ಈಗ ನೋಡಪ್ಪ ಈ ಹಳ್ಳಿ ಜನ ಹೆಂಗಿರಬೇಕು, ಮತ್ತು ಕಾಡಿನಲ್ಲಿ ವಾಸ ಮಾಡೋ ಜನ ಯಾವ್ಯಾವ ಥರದ ಕಾಯಿಲೆ ಅನುಭವಿಸ್ತಾರೆ, ಏಡ್ಸ್ ಅನ್ನೋದು ಬಂದುಬಿಟ್ರೆ ಹೆಂಗೆ ಅವರು ದೂರ ಇಡ್ತಾರೆ ಅಲ್ಲಿಂದ, ಇದೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಅವತ್ತಿನ ಕಿತಾನೆ ತಿಳ್ಕೊಬಿಟ್ಟವನು ಎಲ್ಲ ಡಾಕ್ಟರ್ಗೆ ಹೇಳ್ಕೊಟ್ ಬಂದಿರ್ಬೇಕು ಇವಾಗ ಭಾಷಣ ಬಿಗ್ಗಕ್ಕೆ ಚಂದ್ರನೇ ಕರೆದಿದ್ರ. ಮುಂದಿನ ಕಿತ ನಿಮ್ ಜೊತೆ ನನ್ನ ಕರ್ಕೊ ಹೋಗಿ ನಾನು ಜೀವನ ಜೋಪಾನ ಕೇಳ್ಬಿಟ್ಟೆ ತಿಳ್ಕೊಬಿಟ್ಟಿದೀನಿ. ಈಗ ನೀನ್ ಡಾಕ್ಟರ್ ತ ಹೋಗಿ ತಿಳ್ಕೊ ಬಂದೆ, ಈ ಕಡೆಗೆ ಈ ಕೃಷಿ ಅಧಿಕಾರಿಗಳು ಬಂದಿದ್ರು. ಏನಿಕ ಚುಚ್ಚಿ ಚುಚ್ಚಕ್ಕಪ್ಪ ಅಲ್ಲ, ಮಣ್ಣಿಗೂ ಒಂದ್ ದಿನ ಆದಂತೆ, ಇಸ್ವ ಮಣ್ಣಿನ ದಿನಾಚರಣೆ ಮಾಡ್ತಾರಂತೆ, ಅದಕ್ಕ ನಿಮ್ ಜಮೀನಲ್ಲಿ ಕಾರ್ಯಕ್ರಮ ಮಾಡಿಕೊಳ್ಳೋಣ ಅಂತಿದೀವಿ. ಅದೇನೋ 5 ಡಿಸೆಂಬರ್ ಅಂತಪ್ಪ ಇಸ್ವ ಮಣ್ಣಿನ ದಿನಾಚರಣೆ, ಅವತ್ತು ಎಲ್ಲೂ ಕಡ್ದೆದ್ಬೇಡ, ನಮ್ಮ ಜಮೀನಾಗೆ ಮಡಿಕೊಂಡವ್ರೆ ಪಂಕ್ಸನ. ಮಣ್ಣು, ಮಣ್ಣಿನ ಪ್ರಾಮುಖ್ಯತೆ, ಮಣ್ಣು ಪರೀಕ್ಷೆ ಮಾಡಿಸೋದು, ಮಣ್ಣಿನ ಫಲವತ್ತತೆ ಕಾಪಾಡ್ಕೊಳ್ಳೋದು, ಹೆಂಗ್ ಬೆಳೆ ಬೆಳಿಬೇಕು, ನೀರ್ ಹೆಂಗ್ ಪರೀಕ್ಷೆ ಮಾಡಿಸ್ಕೋಬೇಕು, ಇದ್ರ ಬಗ್ಗೆ ಎಲ್ಲಾ ಪ್ರಾತ್ಯಕ್ಷಿಕೆ ಮಾಡ್ತಾರಂತೆ. ಪಿಕ್ಚರ್ ತೋರಿಸ್ತಾರೆ, ಪಿಕ್ಚರ್ ಅಲ್ಲ ಕಣ್ಣಾರೆ ಕಿಟ್ ತಗೋಬತ್ತಾರಂತಕವಾಟ್ಟು ಕಣ್ಣ ಬ್ಯಾಗು ಕಿಟ್ಟು ಅಂದ್ರೆ ಏನವಾ ಪರೀಕ್ಷೆ ಮಾಡೋ ಕಿಟ್ಟು ಕಣ್ಣಣ್ಣ, ಮಣ್ಣು ಪರೀಕ್ಷೆ ಮಾಡೋದು ಕಣ್ಣಣ್ಣ. ಊರ್ಗೆ ಬಟ್ಟೆ ಎಲ್ಲ ತಗೊಂಡೋಗಲ್ವೇ ಆ ತರದ್ದು, ಅದ್ರಲ್ಲಿ ಎಲ್ಲಾ ಸಾಮಗ್ರಿ ಹಾಕೊಂಡ್ ಬಂದಿರ್ತಾರೆ. ಊರ್ ಬಿಟ್ಟು ಹೋಗೋ ರೆಡಿ ಮಾಡ್ಕತಿಮಲ್ಲ ಹೇಳಪ್ಪ. ಅದು ಕಿಟ್ ಬ್ಯಾಗ್ ಆಯ್ತು, ಇದು ಕಿಟ್ ಅಂತ ಅಂದ್ರ ಪರೀಕ್ಷೆ ಕಿಟ್ಟು. ಅದು ಎಲ್ಲ ಇರ್ತದ ಅದ್ರಲ್ಲಿ, ಮಣ್ಣು ಪರೀಕ್ಷೆ ಮಾಡಕ್ ಏನೇನ್ ಬೇಕು ಅಂತ. ಸಾಧ್ಯ ಆದ್ರೆ ಮಣ್ಣು ಪರೀಕ್ಷೆ ಮಾಡೋದೊಂದು ಯಾನ್ ಅದಂತೆ, ಯಾನು ಅದನ್ನೇ ತಕ ನಿಲ್ಲಿಸ್ತೀವಿ. ವ್ಯಾನು ಕಣ್ಣ ನಾಕ್ ಚಕ್ರದ್ದು, ಅದ್ರ ಮ್ಯಾಕ್ ನಿನ್ ಕುಂದ್ರಸ್ತೀನಿ ಅಂತ ಸುಮ್ಕಿರು ಒಂದು ರೌಂಡ್ ಓಡಿಸ್ಬಿಡಪ್ಪ. ಹಂಗ ಅವ್ರು ಏನ್ ಹೇಳಿದ್ರು, ನಿಮ್ ಸುತ್ತಮುತ್ತ ಇರೋ ರೈತರುಗಳಿಗೂ ಹೇಳಿ ಮಣ್ಣು ಪರೀಕ್ಷೆ ಮಾಡ್ಸಕ್ಕೆ ಮಣ್ಣ ತಕ ಬಂದ್ರೆ ಅಲ್ಲೇ ಪರೀಕ್ಷೆ ಮಾಡಿ ಮಣ್ಣಾಗ ಏನೇನದೇ ಎಲ್ಲ ಅಲ್ಲೇ ಹೇಳ್ಬಿಡ್ತೀವಿ ಅಂತಂದ್ರು. ನಿಧಿಗಿದಿ ಇದ್ರೆ ಅದನ್ನ ಹೇಳಿದಾರಪ್ಪ. ಅದು ನಿಮ್ಗೆ ಮೇಲೆ ಎಲ್ಲ ಸಿಗ್ತದೆ, ಭೂಮಿ ಮೇಲೆ ಆಗಿಬೇಕಾಯ್ತದೆ. ಇದು ಭೂಮಿ ಮೇಲಿರೋ ಮಣ್ಣ ಪರೀಕ್ಷೆ ಮಾಡೋದು ಒಳಗಿರೋದಲ್ಲ. ಇಲ್ಲ ಇಲ್ಲ, ರೈತರಿಗೆ ಮಣ್ಣೆ ನಿಧಿ ಇದ್ದ. ಎಂತ ಮಾತಾಡ್ಬಿಟ್ಟೆ ಜಯಣ್ಣ ನೀನು, ಹೇಳಪ್ಪ. ಅದ್ರೊಳಗಡೆ ಹುಡ್ಕೇನಾಗಿರೋದನ್ನ ಯೋಚನೆ ಮಾಡ್ತಿದ್ದೀವಿ. ಮೊದಲು ಮಣ್ಣನ್ನ ನಿಧಿ ಮಾಡ್ಕ ಇಲ್ವಾ, ಸಂಪತ್ತು. ಆಗ ಬೆಳೆ ಮೂಲಕ ನಿಂಗೆ ಬಂಗಾರ ಬತ್ತದೆ. ಏನವ ಮಣ್ಣ ಯಾರೋ ಹಿಂದಿನ ಕಾಲದವ್ರು ಊತಿಟ್ಟಿರೋ ನಿಧಿ ಹುಡ್ಕಕ್ ಹೋಗ್ಬೇಡ. ಈಗೆಲ್ಲ ಕಳ್ಳರು ಕಾಕರೆಲ್ಲ ಬಂದು ನಿಧಿ ಹುಡುಕ್ತಿವಿ ಅಂದ್ಬಿಟ್ಟು ಇರೋ ದುಡ್ಡು ಕಿತ್ಕೊಂಡೈತಾರೆ. ಅಯ್ಯಯ್ಯೋ ಹಂಗ ಹಂಗ ಮಾಡ್ಕೋಬಾರ್ದು ಕಣ್ ಜಯಣ್ಣ, ಹೆಂಗ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡಿರ್ತೀವಿ. ಈಗ ನಾವು ಡಾಕ್ಟರ್ ತವಕ ಹೋದ್ರೆ ರಕ್ತ ಪರೀಕ್ಷೆ ಮಾಡಿಸಿ ಇನ್ ಬರ್ಕೊಡೋದಿಲ್ವಪ್ಪ. ಮೂತ್ರ ಪರೀಕ್ಷೆ ಮಾಡಿಸಿ ಎಲ್ಲ ಪರೀಕ್ಷೆ ಮಾಡಿಸಿ ಅಂತ ನಾವು ನಮ್ದನ್ ಮಾಡಿಸ್ಕೋತೀವಿ. ಬೆಳೆ ಬೆಳೆಯೋ ಭೂಮಿ ತಾಯಿ ಅಂತೀವಿ. ಭೂಮಿ ತಾಯಿಯ ಪರೀಕ್ಷೆ ಮಾಡಿಸಿವಾ? ಇಲ್ಲ ಇಲ್ಲ, ಕಣ್ಬಿಡು. ಮಾಡಿಸ್ಬೇಕು ತಾನೆ, ಮಾಡಿಸ್ಕೋಬೇಕು. ಈಗ ನೋಡಪ್ಪ, ಮಣ್ಣಾಗ ಏನದೇ ಅದು ಮನ್ಸಿನ ದೇಹದಾಗ ಹೋದಂತೆ. ಹೆಂಗೆ ಗೊತ್ತಾ? ಹೇಳು ಅದ್ರದ್ದೊಂದು ಹೇಳ್ತೀನಿ ಕೇಳು ನಿಂಗೆ. ಈಗ ಮಲ್ನಾಡ್ಗೆ ಹೋಯ್ತಿಯಲ್ಲ ನೀನು, ಯಾವತ್ತಾರು ಹೋಗಿಯಾ? ಅಯ್ಯೋ ಅದಕ್ಕಪ್ಪ ಹೋಗಿಲ್ವಪ್ಪ. ಕಮಲಕ್ಕ ನೀ ಹೋಗಿದ್ಯಾ? ಅಯ್ಯೋ ಟೂರ್ ಹಾಕಿರ್ಲಿಲ್ವಪ್ಪ. ಧರ್ಮಸ್ಥಳ, ಅದೇನೋ ಶೃಂಗೇರಿ, ಶಿವಮೊಗ್ಗ, ಅಲ್ಲಿ ಯಾರ್ದಾರು ಮನೆಗೆ ನೀನು ಹೋದ್ರೆ ಹಿಂದಿನ ಕಾಲದಾಗ ಎಲ್ಲಾ ಕಡೆನೂ ಇತ್ತು ಬರೀ ಮಲ್ನಾಡು ಅಂತ. ಯಾಕೆ ಹೋಯ್ತಿದ್ದಂಗೆ ಏನ್ ಕೊಡ್ತಾರೆ ಹೇಳು ಅಲ್ಲಿ? ನೀರು ಬೆಲ್ಲ. ಇವ್ನು ಯೋಚನೆ ಮಾಡ್ತಾ ಅವ್ನು ಏನ್ ಕೊಡ್ತಾರೆ. ಅಲ್ಲ, ನನಗೆ ನೀರು ಕೊಡ್ತಾರೆ ಅಂತ ಗೊತ್ತಿತ್ತು, ಬೆಲ್ಲ ಏನ್ ಕೊಟ್ಟರು ಅಂತ ನನಗೆ ಗೊತ್ತಿರ್ಲಿಲ್ಲ ಕಣ. ಹೇಳು ಅದಕ್ಕೆ ಏನ್ ಕಾರಣ ಹೇಳಪ್ಪ. ಅಂದ್ರೆ ಬೆಲ್ಲ ಉಷ್ಣ ಅಲ್ವಪ್ಪ, ನೀರು ಜಯಣ್ಣ ಅದೇನ ಹೇಳ್ಬಿಡು ನೀನೇ. ಹೇಳ್ತೀನಿ ಹೇಳ್ತೀನಿ. ಈಗ ಹೆಂಗೆ ಅಂದ್ರೆ, ಈಗ ನಿಂದು ಹೊಟ್ಟೆ ಅದಲ್ಲ, ನಿಂದು ಹೊಟ್ಟೆ ಇಲ್ವಾ? ಎಲ್ಲಾರದ್ದು ಅದೇ. ಈ ಹೊಟ್ಟೆ ಒಳಗಡೆ ಏನೆಲ್ಲ ಸೂಕ್ಷ್ಮ ಜೀವಿಗಳವಲ್ಲ, ಕೇಜ್ ಗಟ್ಲೆ ಅವಂತೆ. ಅವು ಮಣ್ಣಲ್ಲಿ, ಅಂದ್ರೆ ನೀನ್ ತಿನ್ನೋ ಆಹಾರ ಐತಲ್ಲ ಮಣ್ಣಲ್ಲಿ, ಅದರಾಗಿರೋ ಸೂಕ್ಷ್ಮ ಜೀವಿಗಳೇ ನಿನ್ನ ಹೊಟ್ಟೆನಾಗೂ ಇರೋದಂತೆ. ಈಗ ನೀನ್ ಏನೋ ತಿಂತೀಯಪ್ಪ, ಅದ ಅರಗಿಸ್ಕೋಬೇಕು ಅಂದ್ರೆ ಅದನ್ನ ಅರಗಿಸೋ ಅಂತ ಸೂಕ್ಷ್ಮ ಜೀವಿ ನಿನ್ ಹೊಟ್ಟೆನಾಗೂ ಇರ್ಬೇಕು. ಈಗ ನೀನ್ ಯಾವ್ದೋ ಬ್ಯಾರೆ ಊರ್ಗ ಹೋದೆ, ಮಲ್ನಾಡ್ಗೆ ಹೋದೆ, ಅಲ್ಲಿ ಆಹಾರ ನೀನ್ ತಿನ್ನೋದಿಲ್ಲ ಅಥವಾ ತಿಂದ ಅಭ್ಯಾಸ ಇಲ್ಲ ನಿನಗೆ ಇಲ್ವಾ? ಅದಕ್ಕೆ ಅವ್ರು ಏನ್ ಮಾಡ್ತಾರೆ ನೋಡು, ಎಂಥ ವಿಜ್ಞಾನ ಅದೆ ಅಂದ್ರೆ, ಅಲ್ಲಿಯ ಬಾವಿನಾಗಿರೋ ತೊರೆನಾಗಿರೋ ನೀರ ನಿಂಗೆ ಕೊಡ್ತಾರೆ. ಅದೇನು ಅಲ್ಲಿರೋವಂಥ ಸೂಕ್ಷ್ಮ ಜೀವಿಗಳು ಆ ನೀರಾಗಿರ್ತದೆ. ಬೆಲ್ಲ ಏನು? ಆ ಸೂಕ್ಷ್ಮ ಜೀವಿ ಬೆಳೆಯಕ್ಕೆ ಬೇಕಾಗಿರುವಂಥ ಮಾಧ್ಯಮ. ಈಗ ನೀರು ಮತ್ತೆ ಬೆಲ್ಲ ಎರಡು ಸೇರಿಸಿ ನೀನು ಕುಡಿದ್ಬಿಟ್ರೆ ನಿನ್ನ ಹೊಟ್ಟೆನಾಗೆ ಅಲ್ಲಿ ಮಣ್ಣಲ್ಲಿರೋ ಸೂಕ್ಷ್ಮ ಜೀವಿಗಳು ಅಭಿವೃದ್ಧಿ ಆಗಕ್ಕೆ ಶುರು ಆಯ್ತವೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಕೊಂಡು ನಿಮ್ಮ ಮಲ್ನಾಡು ತಂಬುಳಿ, ಮಲ್ನಾಡು ಅಕ್ಕಿ, ಮಲ್ನಾಡಿನ ತರಕಾರಿ, ಮಲ್ನಾಡು ಕುಂಬಳಕಾಯಿ ತಿಂದ್ರೆ ಅಷ್ಟೊತ್ತಿಗೆ ನಿನ್ನ ಹೊಟ್ಟೆ ರೆಡಿ ಆಗಿರ್ತೈತೆ. ಅಲ್ಲ, ಆಹಾರ ಬಿರ್ನಾರ್ಗೋಯ್ತದೆ. ಈಗ ನಾಳಿಕೆ ನಿನ್ ತಗೋವಾಗ ಅಮೆರಿಕಾ ದೇಶಕ್ಕೆ ತಗೋವಾಗ ಕೂರಿಸ್ಬಿಟ್ರು ಅಲ್ಲೂ ಬೆಲ್ಲ ನಿಮ್ಗಲ್ಲ, ಅಲ್ಲಿದೇನಾದ್ರು ತಿಂದ್ರು ಹೊಟ್ಟೆ ಕೆಟ್ಟೋಯ್ತದೆ. ಯಾಕೆಂದ್ರೆ ಅಲ್ಲಿರೋ ಸೂಕ್ಷ್ಮ ಜೀವಿ ನಿನ್ನ ಹೊಟ್ಟೆನಾಗ ಇರಕ್ಕಿಲ್ಲ. ಈಗ ಸರಿ ಕಣ್ ಹೇಳಿದ್ ನೀನು ಬಿಡು, ಮಲ್ನಾಡ್ಗೆ ಹೋದ್ರೆ ಬೆಲ್ಲ ನೀರು ಕೊಡ್ತಾರೆ, ಅರಿಯ ನೀರು ಆಯ್ತಾ ಕೊಡ್ತಾರೆ. ಈಗ ನಾವ್ ಇಲ್ಲಿ ಈ ಭಾಗ ಈ ಕಡೆ ಇದೀಮಲ್ಲಪ್ಪ, ಅದಕ್ಕೆ ಸೆಟ್ ಆಗ್ಬಿಟ್ಟಿರ್ತಾರೆ ನಮ್ಮ ಹೊಟ್ಟೆ ಆಯ್ತಾ. ಅವೇನಾದ್ರೂ ಅಲ್ಲಿ ಕ್ರಿಮಿಕೀಟಗಳು ಹೊಟ್ಟೆ ಒಳಗೆ ಸೇರ್ಕೊಂಡು ನಮ್ಮಲ್ಲಿರೋ ಈ ಕಡೆ ಭಾಗದಿಂದ ಕ್ರಿಮಿ ಫೈಟಿಂಗ್ ಗೀಟಿಂಗ್ ಶುರು ಮಾಡ್ಬಿಟ್ರೆ ಹೆಂಗಪ್ಪ? ಆಗೋದಿಲ್ವಾ? ಒಂದೇ ಕಿತ ಅಂದ್ರೆ ಅದಕ್ಕೆಪ್ಪ ಪಾನಕ ಕೊಡೋದು. ಒಳ್ಳೆ ಸೂಕ್ಷ್ಮ ಜೀವಿಗಳು ಒಳ್ಳೇದು, ಕೆಟ್ಟದಿಲ್ಲ. ಕೆಟ್ಟವು ಒಳ್ಳೆವು ಆಮೇಲೆ ಅವು ತೀರ್ಮಾನ ಮಾಡ್ಕೋತವೆ ಒಳಗೆ. ನಾನು ಹೇಳದ ಅರ್ಥ ಮಾಡ್ಕೊ. ಈಗ ಮಣ್ಣಿಗೂ ನಮಗೂ ಏನು ಸಂಪರ್ಕ ಅಂದ್ರೆ ಇದೆಯ, ಮಣ್ಣಾಗಿ ಬೆಳೆದಿರೋದು ನಾವು ತಿಂತೀವಿ. ಮಣ್ಣು ಆರೋಗ್ಯವಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತೈತೆ. ಈಗ ನಾವು ಚೆಂದಾಗಿರ್ಬೇಕು, ಮಣ್ಣು ಏನಾದ್ರು ಹಾಳಾಗೋಗ್ಲಿ ಅಂತಂದ್ರೆ ನಾಳೆ ದಿವಸ ಮಣ್ಣಿಂದಲೇ ನಮಗೆ ಕಾಯಿಲೆ ಬಂದ್ಬಿಡ್ತದೆ. ಮಣ್ಣು ಪರೀಕ್ಷೆ ಮಾಡ್ಕೋಬೇಕು, ಮಣ್ಣೊಳಗಡೆ ಒಳ್ಳೆ ಸೂಕ್ಷ್ಮ ಜೀವಿಗಳಿರಂಗ್ ನೋಡ್ಕೋಬೇಕು, ಮಣ್ಣನ್ನೇ ಚಿನ್ನ ಮಾಡ್ಬೇಕು. ಅದೇ ಒಂದು ಪದ ಅದಲ್ಲಪ್ಪ, ಹೇಳ್ಬಿಡು ಗೊತ್ತಿದ್ರೆ ಅದು ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣು ಬಿಟ್ಟವರಿಗೆ ಏನು ಇಲ್ಲ ಅಂತ ಹೇಳ್ತಾರೆ, ಆಧಾರವಿಲ್ಲ ಅಂತ. ಒಳ್ಳೆ ಪಂಚಾಕ್ಷರ ಗವಾಯಿಗಳು ನೋಡಪ್ಪ, ಪಿಕ್ಚರ್ ಸಮೇತ ಹೇಳ್ಬಿಟ್ಟ ನಮ್ಮ ಕಮಲಕ್ಕ. ದಾಸರದ್ದು ಒಂದ್ ಪದ ಇರ್ಬೇಕೇನ ಅಲ್ವಾ ನಾವು, ಅದ್ಯಾವ್ದೋ ರಾಜ್ಕುಮಾರ್ ಫಿಲಮ್ ಆಗ ಆಡ್ತಾರಲ್ಲ, ನಂಬಿ ಕೆಟ್ಟವರಿಲ್ಲವೋ ಮಣ್ಣನ್ನ. ಹೇಳು ಮುಂದ್ಕ ಪದ ಅಂದ್ರೆ ಏನೇ ಕಾಯಿಲೆ ಇದ್ರು ನಾನು ಮರ್ತು ಬಿಡ್ತೀನಿ ಆಯ್ತಾ, ಈಗ ಆಡೋದಿಲ್ಲ ನಾನು. ಯಾಕೆ? ಯಾಕೆ ಅಂದ್ರೆ ನಮ್ ಜಯಣ್ಣ ಶ್ರುತಿಯ ಕೆಡಿಸ್ಬಿಟ್ಟ. ಅಯ್ಯಯ್ಯ ಆಯ್ತಾ ನೋಡು, ಎಲ್ಲದ್ದೇ ಹೇಳ್ತಾನೆ, ಏನ್ ಶ್ರುತಿ ಪೆಟ್ಟಿಗೆ ಮಡಿಕೊಂಡಿದ್ದ ನೀನು, ಮೊದಲೇ ಆಡು ಅಂತ ಅನ್ಬಿಟ್ಟಿದ್ರೆ ನಾನು ಆಡ್ಬಿಡ್ತೀನಿ. ಆಯ್ತು ಈಗ ಹೇಳಪ್ಪ, ಈಗ ಆಡೋದಿಲ್ಲ ಕಂಡ್ಬಿಡು, ಯಾಕೆಂದ್ರೆ ಅವಂದು ಕೆಡ್ತದ ಶ್ರುತಿ. ಕೆಡಿಸ್ಬಿಟ್ಟಿಯಲ್ಲ ನೀನು ಮೊದಲೇ, ಓದಿ ಬಿಡಪ್ಪ. ಈಗ ಇನ್ನೂ ಒಂದ್ ವಿಚಾರ ಹೇಳ್ಬೇಕು ನಿಂಗೆ, ಮಣ್ಣಿಂದು ಕಾರ್ಯಕ್ರಮ ನಡೀತದೆ ತೆಪ್ಪಿಸ್ಕೋಬೇಡ. ಅದಕ್ಕೂ ಮುಂಚೆ ಆಸ್ಪತ್ರೆನೆಲ್ಲ ಇನ್ನೂ ಒಂದು ಕಾರ್ಯಕ್ರಮ ಮಾಡ್ತಾವ್ರೆ. ಏನಪ್ಪ ಬರೀ ಆಸ್ಪತ್ರೆಲೇ ಮಾಡ್ದಾರಪ್ಪ ಕಾರ್ಯಕ್ರಮ? ಅಲ್ಲ, ಅದು ಇಸ್ವ ವಿಕಲಚೇತನರ ದಿವಸ ಆಯ್ತು. ಏನವ್ವ ಅಂದ್ರ ಈಗ ನಾವೆಲ್ಲರೂ ಏನು ಹೇಳ್ತೀವಿ ಅವ್ರಿಗೆ, ನಮ್ಮ ಥರ ಏನೋ ಎಲ್ಲ ಅಂಗಗಳು ಸರಿಯಾಗಿಲ್ಲ, ಏನೋ ಒಂದು ಊನ ಆಗ್ಬಿಟ್ಟದೆ ಅಂತ. ಅದಕ್ಕೆ ಹಿಂದೆ ಬೇರೆ ಏನೋ ಪದ ಬಳಸ್ತಾ ಇದ್ರು. ಆದ್ರೆ ಈಗ ನಮ್ಮ ಪ್ರಧಾನ ಮಂತ್ರಿಗಳು ಹೇಳ್ಬಿಟ್ಟವ್ರೆ ಅವ್ರನ್ನ ವಿಕಲಚೇತನರು ಅಂತಾನೆ. ವಿಕಲಚೇತನರು ಅಂತಲೂ ಅಲ್ಲಕಪ್ಪ, ಅದೇನ ವಿಶೇಷ ಚೇತನರು ಅಂತ ಬಳಸ್ಬೇಕು. ಮತ್ತೆ ಅದೇ ಅವರು ಮನ್ ಕಿ ಬಾತ್ ಅಲ್ಲಿ ಹೇಳ್ತಿದ್ರಲ್ಲಪ್ಪ, ನಾವು ಒಂದ್ ಕಿತ್ತ ಕೇಳದ್ಮಲ್ಲ ಕಟ್ಟೆಲ್ ಕುಂತ್ಕೊಂಡು ದಿವ್ಯಾಂಗರು ಅಂತ. ಸರಿಯಾಗಿ ಒಳ್ಳೆ ಹಂಗು ಬಳಸ್ಬೇಕಂತೆ ಕಪ್ಪ. ಯಾಕೆ ಅಂದ್ರೆ ಅವ್ರಿಗೆ ಮಾಮೂಲಿ ಇರೋರ್ಗಿಂತ ಶಕ್ತಿ ಜಾಸ್ತಿ ಇರ್ತೈತಿ. ಹೌದು, ಹೆಂಗೆ ಅಂದಿಯೋ, ಈಗ ಕಣ್ ಕಾಣದಲ್ಲ ಇರೋರು ಇರ್ತಾರಲ್ಲ, ಹೆಂಗ್ ನಡ್ಕೊ ಹೋಯ್ತಾರ ನೋಡಿ, ಕೋಲ ಹಿಡ್ಕೊಂಡು ನಮ್ಮ ಐಕ್ಳಯ್ಯ ಮೊಬೈಲ್ ನೋಡ್ಕೊಂಡು ಗ್ವಾಡಿ ಗುದ್ಗತವೆ, ಗುದ್ಕೋತವೆ ಕಾಣದಲ್ಲೆ ಹೋದ್ರು ಕೈಯಾಗ ಒಂದ್ ಕೋಲ ಮಡಿಕೊಂಡು ಠಕ್ಕ ಠಕ್ಕ ಠಕ್ಕ ನಡ್ಕೊ ಹೋಯ್ತಾರೆ. ನನ್ಗೆ ಆಶ್ಚರ್ಯ ಹೆಂಗ್ ನಡ್ದಾರ ಇವ್ರು, ಕಣ್ಣು ಕಾಣೋರೆ ಸರಿಯಾಗಿ ನಡೆಯಕ್ಕಿಲ್ಲ ಅಂತ. ಆಮೇಕಿಂದ ಈ ಕಿವಿ ಕೇಳ್ದಲ್ಲಿ ಇರ್ತಾರಲ್ಲ ಅವ್ರು ಎಷ್ಟು ಚಂದಾಗಿ ಆಲಿಸ್ತಾರೆ ಗೊತ್ತಾ, ನಿಮ್ ಬಾಯಲ್ಲಿ ಪಿಟ ಪಿಟ ಅನ್ನೋದನ್ನ ನೀನ್ ಏನಂದೆ ಅಂತ ಹಂಗೆ ಹೇಳ್ಬಿಡ್ತಾರೆ. ಮತ್ತೆ ಎರಡು ಕಾಲಿಲ್ದಲೇ ಇರೋರು, ಎರಡು ಕೈ ಇಲ್ದಲೇ ಇರೋರು, ಹೆಂಗೆ ಸುಖವಾಗಿ ಕೈ ಇಲ್ದಲೇ ಇರೋರು ಕಾಲನ್ ಕೈ ಮಾಡ್ಕೋತಾರೆ, ಕಾಲಿಲ್ದಲೇ ಇರೋರು ಕೈಯಲ್ಲೇ ನಡೀತಾರೆ ಅಂದ್ರೆ ಛಲ ಆಯ್ತು ನೋಡು. ಈಗ ನೋಡಪ್ಪ, ನಾವು ಓಟ್ಗಾರನ್ನ ನೋಡ್ತೀವಿ, ನಮ್ಮ ಓಡೋರ್ನ ಅಂದ್ರೆ ದೊಡ್ಡ ದೊಡ್ಡ ಇದೆ ಏನೋ ಮಾಡ್ತಾರಲ್ಲ, ಒಲಿಂಪಿಕ್ಸ್ ಗಿಲಂಪಿಕ್ಸ್ ನಂಗೆ ಗೆಪ್ತಿ ಆಯ್ತು. ಪ್ಯಾರಾ ಒಲಿಂಪಿಕ್ಸ್ ಅದಕ್ಕೆ ಅದ್ರಾಗೆ ಭಾರತ ದೇಶ ಬೋ ಸಾಧನೆ ಮಾಡ್ಬಿಡ್ತಾರಪ್ಪ ನೋಡು, ನನಗ ಹುಷಾರಿಲ್ಲ. ಅದು ನಿನ್ನಿಂದ ಅವಳಿಗೆ ಹರಡಿ ನೀ ಇಂಗ್ಲೀಷ್ ಅನ್ನ ಹಾಕಿಸ್ಕೊಂಡ ಈ ಕಮಲ ಕೆಮ್ಮಕ್ಕೆ ಶುರುವಾದ. ಈಗ ನಾಳೆ ಅವಳು ಚುಚ್ಚಿಸ್ಕೋಬೇಕಣ ಬಿಡು. ಅದೇಕಪ್ಪ ಅದು ಎಷ್ಟು ಜನ ಅದೇನು ಭಾಗವಹಿಸ್ತಾರಪ್ಪ ಪ್ಯಾರಾ ಒಲಿಂಪಿಕ್ಸಲ್ಲಿ ನೋಡು ಜಯಣ್ಣ, ಎರಡು ಕಾಲಿರೋದಿಲ್ಲ, ಈಜ್ತಾರೆ ಒಣ ನೆಗಿತಾರ ಕಡೆ ಗಾಲಿ ಕುರ್ಚಿಲಿ ಕೂತ್ಕೊಂಡೆ ಆಟ ಆಡ್ತಾರೆ. ಅಲ್ಲಕವ್ವ ಇದನ್ನು ಆಡ ಒಂದ್ ಕೈಲಿರೋರು ಅದೇನೋ ಟೆನಿಸ್ ಟೆನ್ಸು ಆಯ್ತಾ, ಅದನ್ನು ಆಡ್ತಾರೆ ಆಯ್ತಾ. ಆಮ್ಯಾಕೆ ಅದೇನ ಎಸಿತಾರಲ್ಲಪ್ಪ ಅದೇನ ತಟ್ಟೆ ಗುಂಡಸೋದು, ಮತ್ತೆ ತಟ್ಟೆ ತಟ್ಟೆ ಡಿಸ್ಕೋ ಡಿಸ್ಕಸ್ ಥ್ರೋ ಅಂತ ನಮ್ಮೆಷ್ಟು ಆಡಿಸ್ತಾ ಇರ್ತಾರಲ್ಲ ಮೈಕ್ಳಿಗೆ, ಅವ್ರಿಗಿಂತ ನಮ್ಮ ಮೈಕ್ಳ ಚೆನ್ನಾಗಿ ಎಸಿತಿರ್ತಾರ ಕಂಡ್ಬಿಡು ಆಯ್ತಾ. ಹಂಗೆ ಅದೇನೇನೇನೋ ಮಾಡ್ಕೊಂಡು ಅದೇನೋ ಪದಕ ಎಲ್ಲ ತಂದ್ಕೊಂಡ್ಬಿಟ್ಟವ್ರಲ್ಲ ಜಯಣ್ಣ, ತುಂಬಾ ಸರ್ಕಾರನು ಈಗ ಬೋ ಪ್ರೋತ್ಸಾಹ ಕೊಡ್ತಾರೆ, ಬೇರೆ ಬೇರೆ ಯೋಜನೆಗಳವೆ. ಆಮೇಲೆ ನೋಡು, ಎಲ್ಲ ಸರ್ಕಾರಿ ಕಚೇರಿನಲ್ಲೂ ಅವ್ರಿಗೋಸ್ಕರ ಅಂತಲ್ಲೇನೆ ಮೆಟ್ಲು ಪಕ್ಕದಾಗೆ ಹಂಗೆ ಹೋಗಕ್ ಅನುಕೂಲ ಆಗೋ ಹಂಗೆ ಅದೇನೋ ಹಿಂಗೆ ರಾಂಪು ಹಂಗಂತಾರೆ, ಅದ ಮಾಡಿರ್ತಾರಂತೆ. ಆಮೇಲೆ ಅವರು ಏನಾದ್ರೂ ಆಫೀಸರ್ ಮ್ಯಾಲಿದ್ರೆ, ಇವ್ರು ಕೆಳಗಿದ್ರೆ ಆಫೀಸರ್ಗಳೇ ಕೆಳಗ್ ಬಂದು ಇವ್ರ ತಾಳ್ಕೆ ಅರ್ಜಿ ಇಸ್ಕೊಳ್ಳೋದು ಮತ್ತೆ ಅವರ ಕುಂದುಕೊರತೆ ಆಲ್ಸೋದು ಮಾಡ್ತಾರಂತೆ. ಅಂದ್ರ ಸರ್ಕಾರಿ ಕೆಲಸದಾಗ ಅವ್ರಿಗೆ ಮೀಸಲಾತಿನೂ ಐತಂತ. ಹೂಕಪ್ಪ ಅವ್ರಿಗ ವಿಶೇಷವಾಗಿ ನೋಡ್ಕೋಬೇಕು, ವಿಶೇಷವಾಗಿ ಅವ್ರಿಗೆ ಅನುದಾನವೂ ಕೊಡಬೇಕು. ಮತ್ತೆ ಅದೇನು ಇದೆಲ್ಲ ಕೊಡ್ತಾರಲ್ಲಪ್ಪ, ಏನು ಪಾಪ ಗೌರ್ಮೆಂಟ್ ಗೌರ್ಮೆಂಟ್ ಕೆಲಸ ಇಲ್ಲ ಅಂತಂದ್ರೆ ವಾಹನ ಮೂರು ಚಕ್ರದ್ದು ಮತ್ತೆ ಇಸ್ಕೂಟ್ರ ಬೇಕು ಕೊಟ್ಟರಂತ ಕಪ್ಪ. ತಿಂಗಳ ತಿಂಗಳ ಅವ್ರಿಗೆ ಇದನ್ನು ಕೊಡ್ತಾರ ಕಣ್ಣ ಮಾಸಾಸ್ನ ಬರ್ತದೆ. ಅದಕ್ಕ ಅವರು ಕಾಲ್ಡ ಮಾಡಿಸ್ಕೋಬೇಕು ಆಸ್ಪತ್ರೆನಾಗ ಹೋಗಿ. ಅದಕ್ಕೆ ಡಾಕ್ಟ್ರು ಹೇಳಿದ್ರು ಅದು ಎಷ್ಟು ಪರ್ಸೆಂಟೇಜ್ ಇರ್ಬೇಕು, ಏನು ಕಾರ್ಡ್ ಹೆಂಗ್ ಮಾಡಿಸ್ಕೋಬೇಕು, ಅದ್ರ ಬಗ್ಗೆ ಎಲ್ಲ ಹೇಳ್ತೀವಿ, ಊರವ್ರನ್ನ ಕರ್ಕೊ ಬನ್ನಿ ಅಂತ. ಈಗ ನಮ್ಮ ಕಮಲಕ ಪದ ಹೇಳು ಅಂತಂದಾಗ ಅದನ್ನ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಅಂತ ಹೇಳ್ದಲ್ಲವ, ಅವ್ರಿಗ ಏಡ್ಕಣ್ಣು ಕಾಣಿಸ್ತಿರ್ಲಿಲ್ಲ ಎಂತ ಹೆಂಗ ಆಡ್ತಿದ್ರಂತ. ಆ ಪಿಕ್ಚರ್ ನೋಡ್ಬಿಟ್ಟು ನನ್ನ ಎಡೂ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಕವ. ನಮ್ಮ ಲೋಕೇಶಪ್ಪ ಎಷ್ಟು ಚೆನ್ನಾಗಿ ಮಾಡಿರೋದು ಆ ಪಾತ್ರವ. ಜಯಣ್ಣ ಕೇಳಿಸ್ಕಪ್ಪವು ಈ ಕಡೆ ಅಣ್ಣ ಟೇಮ್ ಆಯ್ತಾ ಅದೇ ಎಲ್ಲಿ ಹೋಗ್ಬೇಕಪ್ಪ ನೀನು ಬತ್ತೀನಿ ಅಂತ ಹೇಳವ್ರೆ. ಯಾರ ಕೃಷಿ ಇಲಾಖೆನವ್ರು ಫಂಕ್ಷನ್ ಮಾಡ್ತಾರ ಸಂದಕ್ ಬಂದ ಅವ್ರೇನ್ ಮಾಡ್ದಾರು? ಅಲ್ಲ ಮನೆ ತಗ ಬತ್ತೀನಿ ಅಂದ ಅವ್ರೆ ಕಮಲಕ್ಕ ಏನಾರು ಬಿರ್ನೆ ಕೊಟ್ಬಿಡವ, ನೀನು ಬಾ ಮತ್ತೆ ಹಟ್ಟಿ ಕಡೆ ಕುತ್ಕೋಬಿಡ, ಕಡ್ದೇಳ್ಬಿಡ ನಡಿ. ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡೋದ್ ಹೆಂಗೆ ಹಿಂಗೆ ಮಾತಾಡ್ತಾರ? ಕಸಾಯ ಬೇಡವ ನಿಂಗೆ? ಬೇಕು ಕಣ, ನನಗೂ ಬೇಕು ನಿಂಗೂ ಬೇಕು. ಹಂಗಾರೆ ಬಿರ್ನ ಹೋಗವ ಕಾಣದಿಕ್ಕೆ ನಡಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. 2024-25 ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಹಿಂಗಾರು ಹಂಗಾಮಿನಲ್ಲಿ ಘೋಷಿಸಲಾಗಿದೆ. ಮೈಸೂರು ತಾಲೂಕಿನ ವರುಣ, ಜಯಪುರ, ಇಲವಾಲ ಹೋಬಳಿಗಳಿಗೆ ಟೊಮ್ಯಾಟೊ ಬೆಳೆ ಆಯ್ಕೆಯಾಗಿದ್ದು, ಪ್ರತಿ ಹೆಕ್ಟೇರ್ಗೆ ವಿಮಾ ಮೊತ್ತ 1,41,500 ರೂಪಾಯಿಗಳು. ರೈತರು ಪಾವತಿಸಬೇಕಾದ ವಿಮಾ ಕಂತಿನ ಮೊತ್ತ 7,075 ರೂಪಾಯಿ ಆಗಿರುತ್ತದೆ. ಈ ಯೋಜನೆಯಡಿ ಬೆಳೆ ಸಾಲ ಪಡೆಯದ ರೈತರು ನಿಗದಿತ ಅರ್ಜಿಯೊಂದಿಗೆ ಪ್ರಸಕ್ತ ಸಾಲಿನ ಪಹಣಿ, ಆಧಾರ್ ಮತ್ತು ಸ್ವಯಂ ಘೋಷಿತ ಬೆಳೆ ವಿವರಗಳನ್ನು ಹತ್ತಿರದ ಬ್ಯಾಂಕ್ ಅಥವಾ ಗ್ರಾಮ ಒನ್ ಅಥವಾ ನಾಗರಿಕ ಸೇವಾ ಕೇಂದ್ರದಲ್ಲಿ ನೋಂದಾಯಿಸಬಹುದಾಗಿದೆ. ವಿಮಾ ಕಂತು ಪಾವತಿಸಲು ಕಡೆಯ ದಿನಾಂಕ 16 ಡಿಸೆಂಬರ್. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಜಯಪುರ ಹೋಬಳಿ ಮತ್ತು ಇಲವಾಲ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 9986086262. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9986086262. ವರುಣಾ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 7259592484. 7259592484. ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ರೈತ ಬಾಂಧವರು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ಎಂದು ಮೈಸೂರು ಜಿಲ್ಲಾ ಪಂಚಾಯತ್ನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಜೋಲ್ನ ಭತ್ತದ ಬೆಳೆಯ ಮಿತ್ರ ಅಂತ ಕೆಲವು ರೈತರು ಹೇಳ್ತಾರೆ. ಅಜೋಲ್ನ ಭತ್ತದ ಬೆಳೆಗೆ ಬಲ ನೀಡಿ ಆರೈಕೆ ಮಾಡುವ ಒಂದು ವಿಶೇಷ ಸಸ್ಯ. ಖರ್ಚಿಲ್ಲದೆ ಬೆಳೆಯುವ ಅಜೋಲ್ನ ಭತ್ತ ಬೆಳೆಗಾರರ ಮಿತ್ರ ಅಂತ ಕೂಡ ಹೇಳ್ತಾರೆ. ಅಜೋಲ್ನ ನೀರಿನ ಮೇಲೆ ತೇಲಾಡಿ ಬೆಳೆಯುವ ಝರಿ ರೀತಿಯ ಸಸ್ಯ. ಭತ್ತದ ಸಸಿಗಳ ಬುಡದಲ್ಲೇ ಬೆಳೆದ್ರೂ ಭತ್ತಕ್ಕೆ ಬೇಕಾದ ಒಂದಂಶದಷ್ಟು ಸಾರವನ್ನು ಕೂಡ ಇದು ಬಳಸೋದಿಲ್ಲ. ಪರೋಪಕಾರಿ ಅಜೋಲಾದಲ್ಲಿ ಶೇಕಡ 2-5% ಸಾರಜನಕ ಹಾಗೂ 0.30-6% ಪೊಟ್ಯಾಸಿಯಂ ಇರುತ್ತದೆ. ಇದರ ಎಲೆಯ ಕೆಳಭಾಗದಲ್ಲಿ ಸಣ್ಣ ರಂಧ್ರಗಳಿದ್ದು ಅವುಗಳಲ್ಲಿ ಇರುವ ಅನಬಿನ ಎಂಬ ನೀಲಿ ಹಸಿರು ಪಾಚಿ ವಾತಾವರಣದಲ್ಲಿ ಯಥೇಚ್ಛವಾಗಿ ಇರುವ ಸಾರಜನಕವನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಹೀಗೆ ಸ್ಥಿರೀಕರಣಗೊಂಡ ಸಾರಜನಕ ಭತ್ತದ ಬೆಳೆಗೆ ಸಿಗುತ್ತೆ. ಭತ್ತದ ಗದ್ದೆಯಲ್ಲಿ ಅಜೋಲಾ ಬೆಳೆಯೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅಂದರೆ, ಗದ್ದೆಗೆ ನೈಟ್ರೋಜನ್ಯುಕ್ತ ಗೊಬ್ಬರ ಹಾಕಿದಾಗ ಸಂಭವಿಸುವ ಅಮೋನಿಯಾ ಬಾಷ್ಪೀಕರಣವನ್ನು ಕಡಿಮೆ ಮಾಡಿ ಹೆಚ್ಚಿನ ಸಾರಜನಕ ಬೆಳೆಗೆ ಸಿಗುವಂತೆ ಮಾಡುತ್ತೆ. ಅಜೋಲಾ ನೀರಿನ ಮೇಲೆ ತೇಲ್ತಾ ಇರೋದ್ರಿಂದ ಗದ್ದೆಯಲ್ಲಿ ಬೆಳೆಯುವ ಕಳೆಗಳನ್ನು ಗಣನೀಯವಾಗಿ ನಿಯಂತ್ರಿಸೋದಲ್ಲದೆ ಬಿಸಿಲಿಗೆ ಆವಿಯಾಗಿ ಹೋಗುವ ನೀರಿನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡುತ್ತೆ. ಬೆಳೆ ಪೋಷಣೆಗೆ ಬೇಕಾದ ಎನ್ಪಿಕೆಯನ್ನು ಒದಗಿಸುತ್ತೆ. ಮಣ್ಣಿನ ರಸಸಾರ ಅಂದರೆ ಪಿಎಚ್ ಅತಿಯಾಗಿ ಹೆಚ್ಚಾಗುವುದನ್ನು ತಡೆಯುತ್ತೆ. ಜೊತೆಗೆ 10-30% ಅಧಿಕ ಇಳುವರಿ ಪಡೆಯೋದಕ್ಕೆ ಈ ಸಸ್ಯ ಸಹಕಾರಿಯಾಗಿದೆ. ಎಲ್ಲೋ ಒಂದು ಕಡೆ ಆಹಾರ ತಯಾರಿಸಿ ತಂದು ಬಡಿಸುವ ಕೇಟರಿಂಗ್ ವ್ಯವಸ್ಥೆಗಿಂತ ಸ್ಥಳದಲ್ಲೇ ತಯಾರಿಸಿ ಊಟ ಮಾಡೋದು ಹೇಗೆ ರುಚಿನೋ, ಹಾಗೆ ಎಲ್ಲೋ ಒಂದು ಕಡೆ ತಯಾರಾದ ಗೊಬ್ಬರಕ್ಕಿಂತ ಗದ್ದೆಯಲ್ಲೇ ಬೆಳೆಯೋ ಅಜೋಲಾ ಗೊಬ್ಬರ ಭತ್ತಕ್ಕೆ ಹೆಚ್ಚು ಪೂರಕ. ಭತ್ತದ ಗಿಡಗಳು ಬೆಳೆದಂತೆ ಅಜೋಲಾಕ್ಕೆ ಸಿಗುವ ಸೂರ್ಯನ ಬೆಳಕು ಕಡಿಮೆಯಾಗಿ ಅಜೋಲಾ ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಹಂತದಲ್ಲಿ ತನ್ನಲ್ಲಿ ಇಟ್ಟುಕೊಂಡಿದ್ದಂತಹ ಎಲ್ಲ ಪೋಷಕಾಂಶಗಳನ್ನು ನೀರಿಗೆ ಬಿಡುಗಡೆ ಮಾಡುತ್ತೆ. ಇದರಿಂದ ಭತ್ತಕ್ಕೆ ನೈಸರ್ಗಿಕ ಗೊಬ್ಬರ ದೊರೆಯುತ್ತೆ. ಒಂದು ಅಂದಾಜಿನ ಪ್ರಕಾರ 1 ಎಕರೆ ವ್ಯಾಪ್ತಿಯಲ್ಲಿ ಟನ್ನುಗಟ್ಟಲೆ ಅಜೋಲಾ ಬೆಳೆಯುತ್ತೆ. ಅಷ್ಟು ಪ್ರಮಾಣದ ಹಸಿರೆಲೆ ಗೊಬ್ಬರವೂ ಕೂಡ ಬೆಳೆಗೆ ಸಿಗುತ್ತೆ. ಭತ್ತದ ಗದ್ದೆಯಲ್ಲಿ ಅಜೋಲಾ ಬೆಳೆದು ಒಳಿತುಗಳನ್ನು ನೋಡಿದ ಶಿರಸಿ ತಾಲೂಕಿನ ಮಂಜುಗುಣಿಯ ಗೋಪಾಲಕೃಷ್ಣ ಹೆಗಡೆ ಅವರು ಭತ್ತದ ಗದ್ದೆಯಲ್ಲಿ ಅಜೋಲಾ ಬೆಳೆಸಿ ಜೀವಾಮೃತವನ್ನು ನಿಯಮಿತವಾಗಿ ನೀಡಿದ್ರೆ ಬೇರೆ ಗೊಬ್ಬರ ನೀಡೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅಜೋಲಾ ಬೆಳೆಸೋದು ಕಷ್ಟದ ಕೆಲಸ ಅಲ್ವೇ ಅಲ್ಲ. ನಾಟಿಯಾದ 1 ವಾರದೊಳಗೆ ಗದ್ದೆಯಲ್ಲಿ ಅಲ್ಲಲ್ಲಿ ಅಜೋಲಾವನ್ನು ಚೆಲ್ಲಿದ್ರೆ 2 ವಾರಗಳಲ್ಲಿ ವೃದ್ಧಿಯಾಗುತ್ತೆ. ಗದ್ದೆಯಲ್ಲಿ ಬೇಸಿಗೆಯಲ್ಲೂ ತಂಪಿದ್ರೆ ಒಮ್ಮೆ ಬೆಳೆದ ಅಜೋಲಾದ ಬೀಜ ಕಣಗಳೇ ಮುಂದಿನ ವರ್ಷದವರೆಗೂ ಜೀವಂತವಾಗಿ ಇದ್ದು ತಾವಾಗೆ ಬೆಳೆಯುತ್ತೆ. ಇಂತಹ ನಿಸರ್ಗದತ್ತ ಸಸ್ಯವನ್ನು ಭತ್ತದೊಂದಿಗೆ ಬೆಳೆದು ಭತ್ತದಲ್ಲಿ ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ಸಾಧ್ಯ. ಗಣಪತಿ ಹೆಗಡೆ ಎಂಬ ರೈತರು ಅವರ ಅಜೋಲಾ ಅನುಭವವನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಅವರು 6-8 ವರ್ಷಗಳ ಹಿಂದೆ ಹಸುಗಳಿಗೆ ಹಸಿರು ಮೇವಾಗಿ ನೀಡೋದಕ್ಕೆ ಅಜೋಲಾನ ಬೆಳೆಸಿದ್ರಂತೆ. ಹೇಗೋ ಅದು ಗದ್ದೆಗೆ ಸೇರ್ತು. ಕಾರಣಾಂತರಗಳಿಂದ ಮೇವಿಗಾಗಿ ಅಜೋಲಾ ಬಳಸದೇ ಇದ್ರೂ ಗದ್ದೆಯಲ್ಲಿ ಪ್ರತಿ ವರ್ಷ ಅದಾಗೆ ಬೆಳೀತಾ ಇತ್ತು. ಭತ್ತದ ನಾಟಿ ಮಾಡಿ ಸುಮಾರು 1 ತಿಂಗಳಿಗೆ ಗದ್ದೆಯ ಹೆಚ್ಚು ಭಾಗ ಅಜೋಲಾದಿಂದ ತುಂಬೋದನ್ನು ನೋಡಿ ಹೊಸ ಕಳೆ ಸಮಸ್ಯೆ ಶುರು ಆಯಿತು ಅಂತ ಅವರು ಬೇಸರ ಮಾಡಿಕೊಂಡಿದ್ರಂತೆ. ಆದರೆ ಪ್ರತಿ ವರ್ಷ ಅದು ಬೆಳೀತಾ ಇದ್ದ ಹಾಗೆ ಭತ್ತಕ್ಕೆ ಉಪದ್ರವ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಗದ್ದೆಗೆ ಯೂರಿಯಾ ನೀಡಿದಾಗ ಬೆಂಕಿ ರೋಗ ಬರ್ತಾ ಇತ್ತು. ಹಾಗಾಗಿ ಯೂರಿಯಾವನ್ನು ರಸಗೊಬ್ಬರ ರೂಪದಲ್ಲಿ ಕೊಡೋದಕ್ಕಾಗ್ತಾ ಇರಲಿಲ್ಲ. ಇದರಿಂದ ಭತ್ತದ ಸಸಿಗಳು ನಾಟಿ ಮಾಡಿ 2 ತಿಂಗಳು ಕಳೆದರೂ ಹಸಿರು ಬಣ್ಣಕ್ಕೆ ಬರ್ತಾ ಇರಲಿಲ್ಲ. ಆದರೆ ಅಜೋಲಾ ಬಂದ ಬಳಿಕ ಈ ಸಮಸ್ಯೆ ದೂರ ಆಗಿದೆ. ಭತ್ತದ ಇಳುವರಿ ಪ್ರಮಾಣವು ಕೂಡ 8-10% ಜಾಸ್ತಿಯಾಗಿದೆ. ಅಲ್ಲದೆ ಭತ್ತದ ಹುಲ್ಲಿನ ಬೆಳವಣಿಗೆಯೂ ತುಂಬ ಚೆನ್ನಾಗಿ ಆಗುತ್ತೆ ಅಂತ ರೈತ ಗಣಪತಿಯವರು ಹೇಳ್ತಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಡಿಸೆಂಬರ್ 2 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಮುಸುಕಿನ ಜೋಳದ ಬೇಸಾಯವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಅವರೊಂದಿಗೆ ಸಂದರ್ಶನ. ಎಂಇಎಚ್ 14 ಮಂಡ್ಯ ಮೇಜ್ ಹೈಬ್ರಿಡ್ ಅಂತ ಏನು ಎಂಇಎಚ್ ನಮ್ಮ ಮಂಡ್ಯ ಕೇಂದ್ರದಿಂದ ಕೃಷಿ ವಿಶ್ವದಲ್ಲಿ ಬೆಂಗಳೂರು ನಡೆಯಲ್ಲಿ ಬರುವಂಥ ಮಂಡ್ಯ ವಿ ಸಿ ಫಾರ್ಮ್ನಲ್ಲಿ ಇರುವಂಥ ಮಂಡ್ಯ ಕೇಂದ್ರದಿಂದ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರುವಂಥ ಉತ್ತಮವಾದ ಒಂದು ಏಕ ಸಂಕರಣ ತಳಿ ಹೈಬ್ರಿಡ್ ಎಂಇಎಚ್ 14-5. ಅದೇ ರೀತಿ ಕಳೆದ 2 ವರ್ಷದ ಹಿಂದೆ ಎಂಇಎಚ್ 14-138 ಅಂತ, ಇದು ಕೂಡ ಒಂದು ಮಧ್ಯಮಾವಧಿ, ಅಂದರೆ ಇದರ ಅವಧಿ ಸುಮಾರು 120-125 ದಿವಸಗಳು ಬರ್ತದೆ, ಅದನ್ನು ನಾವು ಮಧ್ಯಮಾವಧಿಗೆ ಹೇಳ್ತೀವಿ. ಅದು ಕೂಡ ಎಂಇಎಚ್ 14-5 ಕೂಡ 120-125 ದಿವಸ. ಇದು ಎಂಇಎಚ್ 14-138 ಒಂದು 10 ದಿವಸ ಬೇಗ ಬರ್ತದೆ, 8-10 ದಿವಸ, 115-120 ದಿವಸ. ಡಿಸೆಂಬರ್ 3 ಮಂಗಳವಾರ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆ ರೋಗಗಳ ನಿಯಂತ್ರಣವನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಜಿಎಸ್ ಅರುಣ್ಕುಮಾರ್ ಅವರೊಂದಿಗೆ ಮಾತುಕತೆ. ರೋಗದ ವಿಚಾರದಲ್ಲಿ ಒಂದು ಗಿಡದಲ್ಲಿ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ ಮಿಲಿಯನ್ಸ್ ಈ ಕೊನಿಡಿಯಾಗಳು, ಬೀಜಕಾರಕಗಳು ಅಥವಾ ರೋಗಕಾರಕಗಳು ಇರುವಂಥ ಸಾಧ್ಯತೆ ಇರುತ್ತೆ. ಒಂದೇ ಒಂದು ಗಿಡದಲ್ಲಿದ್ದರೆ ಸಾಕು ಇಡೀ ತೋಟಕ್ಕೆ ಹರಡೋದು, ತೋಟದಿಂದ ಮತ್ತೆ ಮುಂದಿನ ತೋಟಕ್ಕೆ ಹರಡೋಂಥ ಒಂದು ಎಲ್ಲ ಸಾಧ್ಯತೆಗಳು ಇರೋದರಿಂದ ಮುಂಜಾಗ್ರತೆ ಕ್ರಮವಾಗಿ ನೀವು ಹೇಳಿದ ಹಾಗೆ ವ್ಯಾವಸಾಯಿಕ ಕ್ರಮದಲ್ಲಿ ಬಂದಿರತಕ್ಕಂಥ ಗಿಡಗಳಿರ್ಬೋದು, ಬಂದಿರತಕ್ಕಂಥ ರಂಬೆಗಳಿರ್ಬೋದು, ಎಲೆಗಳಿರ್ಬೋದು, ಅವುಗಳನ್ನು ಕಿತ್ತು ನಾಶಪಡಿಸೋದ್ರಿಂದ ನಾವು ರೋಗದ ತೀವ್ರತೆಯನ್ನು ಯಾವುದೇ ಖರ್ಚಿಲ್ಲದೇ ನಾವು ಕಡಿಮೆ ಮಾಡ್ಬೋದು. 4 ಬುಧವಾರ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟವನ್ನು ಕುರಿತು ಮಾತನಾಡಲಿದ್ದಾರೆ ಮಂಡ್ಯದ ಯೋಗೀಶ್ ಅಪ್ಪಾಜಯ್ಯ. ಏನು ಎಫ್ ಪಿ ಒ ಇಕೋಸಿಸ್ಟಮ್ ಅಂತ ಏನು ಹೇಳ್ತಾರಲ್ಲ ಅದು ಇವತ್ತು ಒಂದು ಈಗಾಗಲೇ 2014 10 ವರ್ಷಗಳು ಈಗಾಗಲೇ ಆಗಿರೋಂಥದ್ದು, ಇದು ಸೂಕ್ತವಾಗಿದೆ. ಇವತ್ತು ರೈತ ಬ್ರ್ಯಾಂಡ್ಗಳನ್ನು ಮುನ್ನೆಲೆಗೆ ತರಲಿಕ್ಕೆ ಎಫ್ ಪಿ ಒಗಳಿಗೂ ಸಹ ಸಾಮರ್ಥ್ಯನೂ ಇದೆ, ಅದಕ್ಕೆ ಪೂರಕವಾದಂಥ ಎಲ್ಲ ಸೌಕರ್ಯಗಳನ್ನು ನಿಮಗೂ ಗೊತ್ತಿರಾಗೆ ಸರ್ಕಾರನೇ ಕೊಡ್ತಾ ಇದೆ. ಸಂಸ್ಕರಣೆ ಮಾಡ್ಕೊಳ್ಳಿಕ್ಕೆ ಯಂತ್ರೋಪಕರಣಗಳ ಅವಶ್ಯಕತೆ ಇದ್ರೆ ಕೊಡ್ತಾ ಇದೆ, ಅದಕ್ಕೆ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಯೋಜನೆಗಳ ಮೂಲಕ ಹಣಕಾಸಿನ ಏನು ಬೆಂಬಲನೂ ಕೊಡ್ತಾ ಇದೆ, ಎಷ್ಟೋ ಖಾಸಗಿ ಸಂಸ್ಥೆಗಳು ಕೊಡ್ತಾ ಇದೆ, ಏನು ಸರ್ಕಾರೇತರ ಸಂಸ್ಥೆಗಳು ಸಹ ಬೆಂಬಲ ಕೊಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ರೈತ ಉತ್ಪಾದಕ ಕಂಪನಿಗಳು ಸ್ವಂತ ಬ್ರ್ಯಾಂಡ್ಗಳನ್ನು ಮಾಡಿರೋಂಥ ಎಷ್ಟೋ ರೈತ ಉತ್ಪಾದಕ ಕಂಪನಿ ರಾಜ್ಯದಲ್ಲೂ ಇದೆ ಮತ್ತು ದೇಶದಲ್ಲೂ ಇದೆ. ಡಿಸೆಂಬರ್ 5 ಗುರುವಾರ ನಮ್ ಕಂಪನಿ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಉತ್ಪನ್ನಗಳ ಖರೀದಿಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಲ್ಕಾರ್ಟ್ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಕೆಪಿ ಹೇಮಂತ್ ಮತ್ತು ಮಾರುಕಟ್ಟೆ ಅಧಿಕಾರಿ ಎಂವಿ ಅನ್ವೇತ್. ನಮ್ಮದು ಎವ್ರಿ 80 ಕಿಲೋಮೀಟರ್ಸ್ಗೆ ಒಂದು ವೇರ್ ಹೌಸ್ ಇರ್ತವೆ ಸರ್, ಎಲ್ಲ ಜಿಲ್ಲೆಯಾದ್ಯಂತ ವೇರ್ ಹೌಸ್ಗಳಿರ್ತವೆ. ಪ್ರತಿ 80 ಕಿಲೋಮೀಟರ್ಗೆ ನಮ್ಮದು ಒಂದು ವೇರ್ ಹೌಸ್ ಇರುತ್ತೆ. ಆ 80 ಕಿಲೋಮೀಟರಲ್ಲಿ ಅಂದರೆ ನಮ್ಮದು ಎಲ್ಲ ಹಳ್ಳಿ ಅಂದರೆ ಜಿಲ್ಲೆ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಯಲ್ಲೂ ನಮ್ಮದು ವೇರ್ ಹೌಸ್ಗಳಿದ್ದಾವೆ. ಒಂದು ವೇರ್ ಹೌಸು 40 ಕಿಲೋಮೀಟರ್ ರೇಡಿಯಸ್ನ ಕವರ್ ಮಾಡ್ತಿದ್ದಾವೆ. ಸರಿ, ಹಾಗೆ ತೊಗೊಂಡ್ರೆ ಪ್ರತಿ 80 ಕಿಲೋಮೀಟರ್ಗೆ ನಮ್ಮದು ಒಂದು ವೇರ್ ಹೌಸ್ ಸಿಗುತ್ತೆ. ಸರಿ, ಆ ವೇರ್ ಹೌಸಲ್ಲಿ ನಮ್ದೆಲ್ಲ ಪ್ರಾಡಕ್ಟ್ಗಳು ಇರುತ್ತೆ. ಅದರಲ್ಲಿ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ, ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಏನಿಲ್ಲ, ನಾರ್ಮಲ್ ವೇರ್ ಹೌಸ್ ಇರುತ್ತೆ. ನಾರ್ಮಲ್ ವೇರ್ ಹೌಸಲ್ಲಿ ನಮ್ಮದು ಉದ್ದೇಶ ಹಳ್ಳಿಲಿರುವಂಥ ಜನಗಳಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು. ಡಿಸೆಂಬರ್ 6 ಶುಕ್ರವಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ. ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶಿವಕುಮಾರ್. 7 ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ತಿಳಿಸಿಕೊಡಲಿದ್ದಾರೆ ಕೆಆರ್ಪೇಟೆ ತಾಲೂಕು ಮಡುವಿನ ಕೋಡಿಯ ಎಂಜೆ ಯೋಗೇಶ್. ಸರ್, ನಾನು ಊರಿಗೆ ಬಂದೆ ಸುಮಾರು 25 ಆಯಿತು. ಒಂದು 2-3 ಬಿಟ್ಟು ತರಕಾರಿನೇ ಮಾಡೋಕ್ಕೆ ಶುರು ಮಾಡಿದ್ದು. ಹೌದಾ? ಈಗಲೂ ಬೆಳಿತೀರಾ? ಸರ್, ಇವಾಗಲೂ ಬೆಳಿತೀವಿ, ಹೂ ಬೆಳಿತೀವಿ ಅದ್ರ ಜೊತೆ ಸೇವಂತಿಗೆ. ತರಕಾರಿ ಯಾವ್ಯಾವ್ದು ಬೆಳಿತೀರಿ ಈಗ? ಸರ್, ಇವಾಗ ತರಕಾರಿ ಅಂದರೆ ಇದು ಬದನೆ ಬೆಳೀತಿದ್ದ, ಅದು ಬಿಟ್ಟರೆ ಸಾಂಬಾರು ಸಾಗುತ್ತೆ, ಕುಂಬಳ. ಕುಂಬಳ ಅಂದರೆ ಬುದುಗುಂಬಳ? ಸೀಗುಂಬಳ. ಸೀಗುಂಬಳ, ಹಾಂ ಹಾಂ. ಹೇಗೆ ಬೆಳಿತೀರಿ ಸೀಗುಂಬಳನ, ಯಾವ ತಳಿ ಬೆಳೆಸತ್ತವು? ಸರ್, ಸೀಗುಂಬಳ ಅರ್ಜುನ್ ಅಂತ, ಅರ್ಜುನ ಭೀಷ್ಮ ಆ ತಳಿಗಳು. 8 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಅದೇನಪ್ಪ, ಅದೇನೋ ಸಂಘ ಸಂಸ್ಥೆ ನಡೆಸ್ತಾರಲ್ಲ, ಅದೇನಂದರು ಅದೇನು ಇಂಗ್ಲಿಷ್ನಾಗ ಅದೇನೋ ಇದು ಎನ್ಜಿಒ ಕಪ್ಪ, ಅವ್ರುಗಳು ಬರೋರು ಮಾತಾಡೋರು. ಈಗ ನೋಡಪ್ಪ, ಈ ಹಳ್ಳಿ ಜನ ಹೆಂಗಿರಬೇಕು, ಮತ್ತು ಕಾಡಿನಲ್ಲಿ ವಾಸ ಮಾಡೋ ಜನ ಯಾವ್ಯಾವ ಥರದ ಕಾಯಿಲೆ ಅನುಭವಿಸ್ತಾರೆ, ಏಡ್ಸ್ ಅನ್ನೋದು ಬಂದುಬಿಟ್ರೆ ಹೆಂಗೆ ಅವರು ದೂರ ಇಡ್ತಾರೆ ಅಲ್ಲಿಂದ, ಇದೆಲ್ಲ ಮಾಡಬಾರ್ದು. ಅಂತ ಹೇಳ್ತಾ ಇದ್ರು. ಅವತ್ತಿನ ಕಿತಾನೆ ತಿಳ್ಕೊಬಿಟ್ಟವನಿಲ್ಲ ಡಾಕ್ಟರ್ಗೆ ಹೇಳ್ಕೊಟ್ ಬಂದಿರ್ಬೇಕು ಇವಡು ಭಾಷಣ ಬಿಗ್ಗಕ್ಕೆ ಚಂದ್ರನೇ ಕರೆದಿದ್ರ. ಮುಂದಿನ ಕಿತ ನಿಮ್ ಜೊತೆ ನಾನು ಕರ್ಕೊ ಹೋಗಿ ನಾನು ಜೀವನ ಜೋಪಾನ ಕೇಳ್ಬಿಟ್ಟೆ ತಿಳ್ಕೊಬಿಟ್ಟಿದೀನಿ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ರೈತ ಕೇಳುಗರೆ, ಈಗ ಪುರಂದರದಾಸರ ಸಾಹಿತ್ಯವಿರುವ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಮಣ್ಣಿನ ಕುರಿತಾದ ಒಂದು ಗೀತೆಯನ್ನು ಆಲಿಸೋಣ. ಗೀತೆಯ ಗಾಯಕರು ಶಿವಮೊಗ್ಗ ಸುಬ್ಬಣ್ಣ, ಚಿತ್ರ ಹಾಗೂ ಸೌಮ್ಯ ರಾವ್. ಮಣ್ಣಿಂದ ಕಾಯ ಮಣ್ಣಿಂದ